ಈಗ ಜೋಳ ಬೆಳೆಯಕ್ಕೆ ಖರ್ಚು ಜಾಸ್ತಿ ಏನು ಕಡಿಮೆ ರೀ, ಆದ್ರೆ ನಮ್ಮ ತಕ್ಕ ಮರದ ಖರ್ಚು ಜಾಸ್ತಿ ಐತಿ ಸರ್. ಅದು ಹಿಂಗೆ ಅದು ಹೆಂಗಂತಂದ್ರೆ ಜೋಳ ಕೀಳ್ಬೇಕು, ಮತ್ತೆ ಕಟ್ಟಬೇಕು, ಮತ್ತೆ ತೆನೆ ಕೊಯ್ಬೇಕು, ಮತ್ತೆ ಒತ್ತಡಕ್ಕೆ ರಾಶಿ ತಂದು ಹಾಕ್ಬೇಕು, ಮೇ ಒತ್ತಡಕ್ಕೆ ಹಾಕ್ಬೇಕು. ಇದು ಮೆಕ್ಕೆಜೋಳ ಹಂಗಲ್ರಿ, ಒಮ್ಮೆ ಹಾಕಿದ್ವಿ ಅಂದರೆ ತೆನೆ ಮುರ್ಕೊಂಡು ಅನ್ನ ಎತ್ಕೊಂಡು ಬಂದ್ಬಿಡ್ತು, ಅಷ್ಟೇ ಕೆಲಸ. ಅಲ್ಲಿ ನಮ್ಮ ಮೆಕ್ಕೆಜೋಳ ಸೊಪ್ಪೆ ಬೇಡ ನಮ್ಗೆ, ಅದು ಅಲ್ಲಿ ಬಿಟ್ಟು ಬಂದ್ಬಿಡ್ತು. ಅದನ್ನು ಅದನ್ನು ರೂಟ್ ಹೊಡೆದಾಗ ಗೊಬ್ಬರ ಮಾಡೋಕೆ ಆಸ್ಪದ ಆಗುತ್ತೆ ನಮ್ಗೆ. ಅದು ಈ ಬೀಜೋಳ ಸೊಪ್ಪೆ ಹಂಗೆ ಅನ್ನಾಗಲ್ಲ, ದನಗಳು ತಿಂತಾವ ಅಂತೇಳಿ ನಾವೇನು ಮಾಡ್ತೀವಿ ಅಂತಂದ್ರೆ ನಾಲ್ಕು ರೂಪಾಯಿ ಒಂದು ಕಾಳು ಒತ್ತಡಕ್ಕೆ ಹಾಕ್ಬೇಕಾಗುತ್ತೆ, ಹಾಕೊಂಬರ್ಬೇಕು, ಹಾಕೊಂಬರ್ಬೇಕು. ಹಿಂಗೆ ಲೇಬರ್ ಪೇಮೆಂಟ್ ಜಾಸ್ತಿ ಆಗಿಬಿಟ್ಟವು. ಲೇಬರ್ ಪೇಮೆಂಟಿನ ಸಲುವಾಗಿ ಈಗ ಸಮಸ್ಯೆ ಈಗ. ಈ ಉದಾಹರಣೆ ನಮ್ಗೆ 6 ತಾಸು ಕರೆಂಟ್ ಕೊಟ್ರೆ ಅಂದ್ರೆ 600 ರೂಪಾಯಿ ಕೊಡೋಕೆ ಅವ್ರು ನೀರು ಹಸವಾಗ ಆ ಮಟ್ಟಕ್ಕೈತಿ. ಅಂದ್ರೆ ಈಗ ನಿಮ್ಮ ಕುಟುಂಬದಲ್ಲಿ ಕೃಷಿ ಕೆಲಸ ಮಾಡೋರು ಯಾರ್ಯಾರು? ಈಗ ನೀರು ಕಟ್ಟೋದಾಗಿರ್ಬೋದು, ಬಿತ್ತನೆ ವಿಷಯರಾಗಿರ್ಬೋದು, ಯಾರ್ಯಾರು ಮಾಡ್ತೀರಿ? ನಾವು ನಮ್ಮ ಕುಟುಂಬದವರು, ನಮ್ಮ ಮನೆ ಹೆಣ್ಮಕ್ಳು. ನಿಮ್ಮ ಮನೆಯವ್ರು ಹೆಣ್ಮಕ್ಳು ಅಷ್ಟು ಮಾಡ್ತಾರೆ? ಮಕ್ಕಳು, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಅಂತ ಓದಿ ಎಲ್ಲ ಮುಗಿಸ್ಯಾರ ಅವರು. ಈಗ ಒಬ್ಬತ್ತ ಬಿ ಎಸ್ ಸಿ ಬಿ ಎಡ್ ಮುಗಿತಿಲ್ಲೇ ಪ್ರೈವೇಟ್ ಸ್ಕೂಲಿಗೆ ಹೊಂಟಾನ ರೀ, ಅದನ್ನು ಮೊನ್ನೆ TET ಒಂದು ಪಾಸ್ ಆಗೈತೆ ರೀ. ಇದ್ದ LLB ಧಾರವಾಡದಾಗ ಕಂಬಳಿ ಕಾಲೇಜ್ನಾಗ ಗೋಲ್ಡ್ ಮೆಡಲ್ ಅತ್ತ, ಇಲ್ಲಿ ಪ್ರಾಕ್ಟೀಸ್ಗೆ ಇದು ಕೊಪ್ಪಳ್ಕೊಂಟ್ರಿ, ಮುಂದೆ ಅವ್ರ ಲೈಫ್ ನೋಡ್ತಾರೆ. ಆದ್ರೆ ನಾವು ಇಲ್ಲೇ ನಮ್ಮ ಇದೈತೆ, ನಮ್ಮ ಅವ್ರು ತಯಾರೇನಂತಾರೆ, ಸ್ವಲ್ಪ ಹೊಲಕ್ಕೆ ಹೋಗ್ಯಾರ ಬರೀ ಅಪ್ಪ ಕಡೆ ಭೂಮಿ ಅನ್ನೋದಾರೆ ಅಲ್ಲಿ ಒಂದಿರಲ್ಲ ಅನ್ನೋ ಉದ್ದೇಶ ಅವ್ರ ತಯಾರದೊಂದು ಅಭಿಪ್ರಾಯ. ಈಗ ಮಕ್ಕಳಿಗೆ ಕೃಷಿ ಕೆಲಸಗಳನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀರಾ? ಇಲ್ಲ ಇಲ್ಲ ಮಾಡ್ತಾರೆ ಅವ್ರು. ಅವ್ರು ಏನಂತ ಅಂತಂದ್ರೆ, ಈಗ ಉದಾಹರಣೆ ಒಂದು ತೆಂಗು ಗಿಡ ಚೀರು ಸುತ್ತಾರದು, ಈಗೇನು ಬ್ಯಾಸಿ ಟೈಮ್ ಅಲ್ಲಪ್ಪ, ಹೋಗಿ ಅಲ್ಲಿ ಒಂದು ಗಿಡರ ಕೆತ್ತಿ ಬರ್ರಿ. ಈಗ ಇವತ್ತು ತೆಂಗು ಗಿಡ ಹಚ್ಚಿವಿ, ದಿನ 2 ತೆಂಗು ಗಿಡ ಹಚ್ಚಿಬಿಟ್ರೆ 25 ಮುಗಿತೈತಿ. ಆ ಹೆಚ್ಚಿನಪ್ಪ ಅಂತಂದ್ರೆ ಅಲ್ಲಿ ಖರ್ಚು ಬರ್ತದೆ, ಆ ಒಂದು ಇದಿರುತ್ತೆ ನಿಮ್ಗೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ವ್ಯಾಯಾಮ ಅದಾಗತ್ತೆ ನಿಮ್ಗೆ, ನಿಮ್ಗೆ ಅದರಲ್ಲಿ ಇದಿರುತ್ತಂತೆ. ಹಿಂಗಾಗಿ ನಮ್ಮ ಮಕ್ಕಳು ಹೋಗಾರ್ರಿ ಬೆಳಗ್ಗೆ 6 ಗಂಟೆಗೆ ಏನಿರ್ತಾನೆ, ಒಬ್ಬ ತಲ್ಲೆ ಮನೆ ಒಳಗೆ ಟ್ಯೂಷನ್ ಹೇಳ್ತಾನೆ ರೀ, ಆ ಟ್ಯೂಷನ್ ಮುಗಿಸ್ಕೊಂಡು ಆತ ಹೋಗಿ ಬರ್ತಾನೆ. ಆಮೇಲೆ 9 ಗಂಟೆ ಜಳಕ ಮಾಡ್ತಾರೆ, ಆತ ಹೈಸ್ಕೂಲ್ ಹೋಗ್ತಾನೆ, ಆತ ಕೋರ್ಟ್ ಹೋಗ್ಬಿಡ್ತಾನೆ, ತಮ್ಮ ತಮ್ಮ ಟೂ ಹೋಗ್ಬಿಡೋದು. ಇನ್ನು ನೋಡಿದ್ ನಿಮ್ಮ ಮೇಲೆ, ನಮ್ಮ ಮೇಲೆ ಏನು ಮೇಲೆ ಏನಿದ್ರೆ ನಾವು ಇದೈತೆ. ನೀವಿಬ್ರು ಹೊಲದಲ್ಲಿ, ನಾವು ಒಬ್ಬರು ಗಂಡ ಎಂಟು ಹೊಲದಾಗ ನಮ್ದು ಏನಿದೆ, ಏನೇನು ಕೆಲಸ ಮಾಡ್ತೀರಿ ನೀವಿಬ್ರು ಹೋದ್ರೆ? ಈಗೇನ್ರಿ ನಾವು ಈಗ ತೆಂಗಿಡ ಹಚ್ಚಿಸಿದ್ರಿ, ಈ ಬ್ಯಾಸಿಯಾಗಂತ ಏನಿಲ್ಲ, ಮೆಕ್ಕೆಜೋಳ ಎಲ್ಲ ಮುರಿದು ಈಗೆಲ್ಲ ಏನು ಮಾಡಿವಿ, ಹೊಲ ನೇಗಿಲು ಹೊಡೆದಾಕ್ಬಿಡಿ. ಮೊನ್ನೆ 1/2 ಎಕರೆ ಟಮಾಟಿ ಹೆಚ್ಚಿವಿ. ಅವರು ನಮ್ಮ ಮನೆಯಾಗ ಹೆಣ್ಮಕ್ಳು ಯಾಕಂತಂದ್ರೆ, ಅವರು ಅಲ್ಲಿ ಆ ಕಡೆ ಕಾಯಿಪಲ್ಲೆ ಮರ ಜಾಸ್ತಿ ರೀ ಅವ್ರು, ಅವ್ರ ತೋಟದಾಗ ಅವ್ರದ್ದು 1/10 ಎಕರೆ ಜಮೀನು ಐತಿ ನಮ್ಮ ಹೆಣ್ಮಕ್ಳು. ಯಾವ ಊರವ್ರದ್ದು? ಬೂದುಂಪ ಕ್ರಾಸ್. ಅವರು ಬದನೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ ಇಂಥ ಕಾಯಿಪಲ್ಲೆ ಬೆಳಿತಾರೆ, ಅವ್ರು ಬದ್ಲಿದ್ದು ಏನು ಬೆಳೆಗಲ್ಲ ಅವರು. ಅದು ಲಾಭದಾಯಕ, ಲಾಭದಾಯಕ. ಅವ್ರು ಅಂದ್ರೆ ಅಲ್ಲಿ ಸರ್ಕಲ್ ಆಗುತ್ತೆ, ಆ ಕಡೆ ಗಂಗಾವತಿಗರ್ ಹೋಗ್ತಾರೆ ಅವರು, ಈ ಕಡೆ ಕೊಪ್ಪಳಕರ್ ಹೋಗ್ತಾರೆ, ಈ ಕಡೆ ಹೊಸಪೇಟೆ ಹೋಗ್ರೆ, ಈ ಕಡೆ ಕುಸ್ತಿ ಹೋಗ್ತಾರೆ. ಹಂಗಿದೆ ಅವ್ರಿಗೆ ಇರೋದ ಕ್ರಾಸ್ನಾಗ ಜಮೀನು ಐತೆ ಅವ್ರದ್ದು. ಹಂಗಾದಾಗ ಅವ್ರು ಲಾಭ ಹೋಗುತ್ತೆ. ನಮ್ಗೇನಾಗಿದೆ ಅಂತಂದ್ರೆ, ನಾವು ಕೊಪ್ಪಳಕ್ಕೆ ಹೋಗಿ ಮತ್ತೆ ಯಾವ ಕಡೆ ಹೋಗಿ ನೋಡ್ಬೇಕು ಹಂಗಾಗುತ್ತೆ. ಅದ ಉದ್ದೇಶ ಹಿಂಗೈತೆ. ಈಗ ಅವರು ಇಲ್ಲಿ ಅಂದರೆ ನಿಮ್ಮ ಮಡದಿ ಅವರು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯೋದಕ್ಕೆ ಶುರು ಮಾಡ್ಕೊಂಡ್ರೆ ಏನು ಮಾಡ್ಕೊಂತಾರೆ ಅವರು? ನಾವು ಕೈ ಕೊಟ್ಟರೆ ಬೆಳೆತಿರ್ತಾರೆ ಅವರು. ನೀವು ಪ್ರಯತ್ನ ಮಾಡಿದ್ರ ಮಾಡಿವ್ರ ಅಂದ್ರೆ? ಈಗ ಟಮಾಟೆ ಬೆಳೀತಾ ಇದ್ರಿ, ಟಮಾಟೆ ಹಚ್ಚಿದ್ವಿ ಒಮ್ಮೆ, ಈ ಸೀಸನ್ ಬಂತು, ಸಾಕಷ್ಟು ಬೆಳೆದು 2 ರೂಪಾಯಿ KG. ಓಹೋ, ನಾವೇನು ಮಾಡ್ಬೇಕು ಅವಾಗ? ಅದಕ್ಕೆ ಬ್ಯಾಡ ಅಂತ ಬಿಡು. ಮತ್ತೆ ಈಗ ಏನು ಮಾಡಿವಿ ಅಂದ್ರೆ, ಈಗ ಟಮಾಟೆ ಹಚ್ಚಿವಿ, ಅವಾಗ ಹಿಂದೆ ಕಚ್ಚಿದಾಗ ಈಗ ಬರ್ತಿತ್ತು, ಆದ್ರೆ ಈಗ ಹಚ್ಚಿ ನೋಡೋಣ ಅಂತ ನೋಡಕತ್ತೀವಿ, ನೋಡೋಣ ಅದು ಏನಾರ ಯಾಕಲ್ಲ ಅಂತಂದು. ಮುಂದೆ ಏನಾಗಿದೆ ತಿಂಗಳಿಗೆ ರೇಟ್ ಬರ್ತಾನೆ. ಈಗ ಮಾರ್ಕೆಟಲ್ಲಿ ಟೊಮೆಟೊ ಬೆಲೆ ಕಡಿಮೆ ಇದೆ, ಕಡಿಮೆ ಐತಿ. ಮುಂದೆ ನಿಮ್ಮ ಬೆಳೆ ಬಂದಾಗ ಬರ್ಬೋದು ಅಂತ? ಬರ್ಬೋದು ಅಂತ ನಾವು ಇದನ್ನು ನೋಡಿ, ತಿಂಗಳ 2 ತಿಂಗಳ ಮದುವೆ ಜಾಸ್ತಿ ಐತಿ. ಹೌದೌದು, ಆ ಟೈಮ್ನಾಗ ಬೇಕಾಗುತ್ತಲ್ಲ. ಆ ಉದ್ದೇಶಕ್ಕೆ ಅವ್ರದ್ದೊಂದು ಇದು. ಈಗ ನಿಮ್ಮ ಮನೆಯವರು ಇದನ್ನ ಡಿಸೈಡ್ ಮಾಡೋದು, ಡಿಸೈಡ್ ಮಾಡಿದ್ರಲ್ಲ, ಹಿಂಗೆ ಈಗ ಹಚ್ಚಿದ್ರೆ ಮುಂದೆ ಬೆಲೆ ಬರ್ತದೆ ಅಂತಕ್ಕಂಥದ್ದು. ಅದ ಉದ್ದೇಶ. ಹಾಗಾದ್ರೆ ಕೃಷಿಯಲ್ಲಿ ಹೆಣ್ಮಕ್ಳ ಪಾತ್ರ ಭಾಳ ಮುಖ್ಯ ಇದೆ ಅಂತ. ಈ ಕೃಷಿ ಸಂಬಂಧಪಟ್ಟಂಗೆ ನಮ್ಮ ಮನೆಯವ್ರದ ಜಾಸ್ತಿ ಹೊಲವು. ಈಗ ನೀವೇನು ಹೇಳಿದ್ರಿ ಮಿಶ್ರ ಬೇಸಾಯದ ಬಗ್ಗೆ ಏನೋ ಹೇಳ್ತಾ ಇದ್ರಿ. ಮಿಶ್ರ ಬೇಸಾಯ ಅಂದ್ರೆ ಏನು? ಮಿಶ್ರ ಬೇಸಾಯ ಅಂತಂದ್ರೆ ಈಗ ಅದನ್ನ ನೀವು ಮಾಡ್ತಾ ಇದ್ರಾ? ಮೊದ್ಲೆಲ್ಲ ಮೊದ್ಲು ಮಾಡಿರಿ, ನಮ್ಮ ತಯಾರ ಇದ್ದ ಕಾಲಕ್ಕೆ ಮಾಡಿರಿ, ಈಗ ಬಿಟ್ರಿ. ಈಗ ಏನೇನಿತ್ತು ಮಿಶ್ರ ಬೇಸಾಯದಲ್ಲಿ ಅವಾಗೆಲ್ಲ? ಈಗ ತೊಗರಿ ಹಾಕಿದ್ವಿ ಅಂತ ಹೇಳಿದ್ರಿ, ಹೆಸರು, ಮಡಿಕೆ, ಅಲಸಂದಿ, ಗುರಳ್ಳು, ಔಡ್ಲ, ನವಣಿ, ಇವನ್ನೆಲ್ಲ ಕಲ್ತ ಎಲ್ಲ ಇದು ಬರ್ತಿದ್ರು. ಹೌದಾ? ಅವಾಗೆಲ್ಲ ಮನೆ ನಾವು ಇಟ್ಕೊಂಡು ತಿಂದಿದ್ರಿ ಅವನ್ನೆಲ್ಲ. ಈಗ ಒಂದು 10-15 ವರ್ಷ ಆತು. ಈಗ ಸರ್ ನಾವು ಮಿಶ್ರ ಬೇಸಾಯ ಮಾಡಿ 10-15 ವರ್ಷ ಆಯ್ತು ಬಿಟ್ಟು. ಈಗ ಮೊದಲು ಆ ಮಿಶ್ರ ಬೇಸಾಯದೊಳಗ ನಾವು ತೊಗರಿ ಹಾಕಿದ್ವಿ ಅಂತಂದ್ರೆ, ಅಲಸಂದಿ, ಮಡಿಕೆ, ಏನ್ರಿ ಎಳ್ಳು, ಗುರಾಳು, ಈ ಟೈಪ್ ಹಾಕಿದ್ವಿ ಅಂತಂದ್ರೆ ನಮ್ಗೆಲ್ಲ ಟೈಮ್ ಸರಿಗೆ ಆಹಾರನೂ ಒಂದು ನಮ್ಗೆ ಮನೆಗೆ ಬೇಕಾಗೋ ಎಲ್ಲ ಮನೆಗೆ ಬರ್ಕತಕ್ಕಂಥ ಎಲ್ಲ ನಮ್ಗೆ ಅನುಕೂಲ ಆಗುತ್ತದೆ. ಏನ್ರಿ ಈಗ ಏನಾಗೈತೆ ಅಂತಂದ್ರೆ ಅವನ್ನೆಲ್ಲ ಬಿಟ್ಟು ನಾವು ಮಾರ್ಕೆಟ್ಗೆ ಹೋಗಿ ತರೋದಾಗೈತೆ. ನಮ್ಮ ಭೂಮಿಯಲ್ಲಿ ಬೆಳೆದದ್ದು ನಮ್ಮ ಮಾರ್ಕೆಟ್ನಾಗ ಇನ್ನೊಬ್ಬರು ತರಬೇಕಾಯ್ತು ನಾವು. ಹಿಂಗಾಗಿ ನಮ್ಮದು ಪರಿಸ್ಥಿತಿ ಈ ಥರ ಆಗೈತೆ. ಈಗ ಹೆಂಗೆ ನಿಮಗೆ ಮತ್ತೆ ಈ ಥರದ ಒಂದು ಕೃಷಿಗೆ ಮರಳಬೇಕು ಅಂತ ಅನಿಸ್ತಲ್ವಾ? ಮರಳಬೇಕಂತಂದ್ರೆ ನಮ್ಗೆ ಈಗ ದುಡ್ಡಿಂದ ಬೇಕಲ್ಲ ನಮ್ಮ ಹೆಚ್ಚಕ್ಕೆ. ಈಗ ನಾವು ಏನಾಗಲಿ ಉದಾಹರಣೆಯಾಗಿ ನಮ್ಗೆ ಶರ್ಟು, ಬಟ್ಟೆ, ಸಾಬೂನು, ಹಾರ, ಬರೀ ಅವ್ನು ಸ್ವಲ್ಪ ಬೇರೆ ಇದನ್ನು ಮಾಡ್ಕೊಂತೀವಿ, ಪಲ್ಯ ಮಾಡ್ಕೊಂತೀವಿ, ಮುಂದೆ ರೊಟ್ಟಿ ಹಾರ ಅಂತ ಬೇಕಲ್ಲ, ಅನ್ನ ಅವೆಲ್ಲ ಬೇಕಾಗತ್ತಲ್ಲ. ಖರ್ಚಿಗೆ ಇತರ ಖರ್ಚಿಗೆ ಬೇರೆ ಖರ್ಚು ಬೇರೆ ಖರ್ಚು ಜಾತ್ರೆ ಜಾಪುಡಿ ಈಗೆಲ್ಲ ಮದುವೆ ವಿದ್ಯಾಭ್ಯಾಸ ಮಕ್ಕಳ ಅಭ್ಯಾಸ ಅವ್ರಿಗೆಲ್ಲ ಹಣ ಬೇಕಲ್ಲ. ಇವನು ಗುರಾಳ ತಗೊಂಡು ಹೋದ್ರೆ ಯಾರು ಕೇಳ್ತಾರೆ ನಮ್ಮನ್ನ? ಹಳ್ಳಿ ಒಳಗೆ ತಗೊಂಡು ಹೋದ್ರೆ ಗುರಾಳ ತಗೊಂಡು ಮನೆ ಕುಟ್ಕೊಂತಿನಪ್ಪ ನಾವು ಮಟ್ಟಕ್ಕೆ ಅಂತ ನಮ್ಗೆ. ನಾವು ಬೆಳೆದಿವಂದ್ರೆ ಏಟು ಬೆಳೆತಿರ್ತೀವಿ ಮತ್ತೆ ಈಗ 2 ಚೀಲ ಅದ 3 ಚೀಲ ಗುರಾಳ ಅವ್ನು ಏಟಕ್ಕೆ ಕಿಮ್ಮತ್ತಿರ್ತೀವಿ. ಹಿಂಗಾಗಿ ಏನು ಮಾಡಿಬಿಟ್ಟಿವಿ ಅಂತಂದ್ರೆ ನಾವು ಒಂದೇ ಬೆಳೆ ಈಗ ಮೆಕ್ಕೆಜೋಳ ಹಾಕಿದ್ವಿ ಇಲ್ಲ ಸೂರ್ಯಪಾನ ಹಾಕಿದ್ವಿ ಅಂದ್ರೆ ಈಗ ಹಿಂದೆ ನಾವು ಹಬ್ಬಗಡ್ಲೆ ಹಾಕ್ತಿದ್ವಿ ಈ ಒಂದು 10-15 ವರ್ಷದಿಂದ ಅದ ನಮ್ಮ ಇಲ್ಲಿ 6 ಎಕರೆ ಒಂದು ಇಲ್ಲಿ ಐತೆ ಅಂದ್ರೆ 100 ಚೀಲ ಇದಾಗದ 100 ಚೀಲ ಹಬ್ಬಗಡ್ಲೆ ಆಗದ. ಅದನ್ನ 2 ವರ್ಷಗಟ್ಲೆ ಅದನ್ನೇ ಮಾಡಿದ್ವಿ ನಾವು. ಆ ಎಣ್ಣೆ ತಿನ್ಬಾರ್ದು ಅಂತಂದು ಹೇಳಿ ಮಾಡ್ತಿದ್ವಿ ಅಂದ್ರೆ ನಾವು ಅದೇ ಎಣ್ಣೆನ ಕುಟ್ಟಿ ನಾವು ಆಹಾರಕ್ಕೆ ಹಾಕ್ಯಂತಿದ್ವಿ ಪಲ್ಯ ತಿನ್ಸು. ಅದನ್ನು ಕುಟ್ಟಿಗೆಂದು ಯಾಕಂದ್ರೆ ಶೇಂಗಾ ಎಣ್ಣೆ ಅಂತ ಪ್ಯೂರ್ ಕೊಡಲ್ಲ ನಮ್ಗೆ, ಅದು ಕೊಡಲ್ಲ. ಹೌದು, 1 ಕೆಜಿಗೆ ಒಂದು ಪ್ಯೂರ್ ಎಣ್ಣೆ ಬರೋಲ್ಲ. ನಮ್ಮದೇ ಅಂತ ಬೆಳೆದದ್ದು ಏನು ಮಾಡಿದ್ವಿ, ಒಂದು 8 ಚೀಲ ನಾವು ಉಳಿಸ್ಕೊಂಡ್ಬಿಡ್ತಿದ್ವಿ. ಅದನ್ನೇ ಒಳ್ಳಾಗಿ ಹಾಕಿ ಕುಟ್ಟಿ ಮಿಕ್ಸರ್ ಇದು ಮಾಡ್ತಿದ್ದಿಲ್ಲ, ಒಳ್ಳಾಗಿ ಹಾಕಿ ನಮ್ಮ ತಯಾರಿ ಮಾಡಿದ್ರೆ ಕುಟ್ಟಿ ಬದ್ನಿಕಾಯಿ ಎಣ್ಣೆ ಅಂತ ಮಾಡ್ತಿದ್ರಲ್ಲ ಅದನ್ನು ಮಾಡ್ಕೊಂತಿದ್ದೀವಿ ನಾವು. ಈಗೇನಾಗೈತೆ ಅಂದ್ರೆ ಅದು ಬಿತ್ತೋದು ಜಾಸ್ತಿ ಆಗುತ್ತೆ, ಅದನ್ನ ತಕ್ಕನ ಜಾಸ್ತಿ ಖರ್ಚಾಗ್ಬಿಡುತ್ತೆ. ಹಿಂಗಾಗಿ ಏನು ಮಾಡಿಬಿಟ್ಟು ಅಂದ್ರೆ ಸರಳ ರೀತಿ ಪದ್ಧತಿ ಆಗಿಬಿಡುತ್ತೆ ನಮ್ಗೆ. ಸರಳ ಏನಪ್ಪ ಅಂದ್ರೆ 2 ತಿಂಗಳ ನಮ್ಮ ಪೀಕ್ ಬಂದಿರ್ಬೇಕು ನಮ್ಗೆ ಇವತ್ತಿನ ಕಾಲದಾಗ. ಈ ಉದಾಹರಣೆ ನಾವು ಚಳಿ ಊರಿದೀವಿ ಅಂದ್ರೆ 40 ದಿನ ನಮ್ಗೆ ರೊಕ್ಕ ಬರ್ತೈತೆ. ಈ ಟಮಾಟೆ ಹಾಕಿ 1.5 ತಿಂಗಳ ದುಡ್ಡು ಬರುತ್ತೆ ನಮ್ಗೆ. ಅದು ಇದು 6 ತಿಂಗಳ ಇಡ್ಲೆ ಕಾಯ್ಬೇಕು ನಮ್ಗೆ. ಯಾವುದು ಈ ಹೆಸರು ತೊಗಡಿ ಮಿಶ್ರ ಬೇಸದ 6 ತಿಂಗಳ ಮಟ್ಟ ಕಾಯ್ಬೇಕು. 6 ತಿಂಗಳ ಮಟ್ಟ ನಮ್ಮ ಪರಿಸ್ಥಿತಿ. ಹಿಂಗಾಗಿ ಏನಾಗಿದೆ ಅಂದ್ರೆ ಈಗ ಮೆಕ್ಕೆಜೋಳ 4 ತಿಂಗಳ ಬಂದ್ಬಿಡುತ್ತೆ. ಮೆಕ್ಕೆಜೋಳ ಹಾಕಿದ್ವಿ ಅಂದ್ರೆ ದಡ ದಡ ಮುರಿಯೋದೈತಿ, ಮತ್ತೆ ಮಿಷನ್ ಎಷ್ಟು ಮುಗಿತು, ಎಷ್ಟು ಕೆಲಸ ಮುಗಿತು. ಆ ಶೇಂಗಾ ಇದ್ದಾಗ ಏನು ಮಾಡ್ತೀವಿ ಅಂತಂದ್ರೆ ಅದನ್ನ ಬಳ್ಳಿ ಯಾರಿಗಾರ ಮಾರಿಬಿಡ್ತಿದ್ವಿ ಒಟ್ಟು. ಅದು ವರ್ಷಗಟ್ಟಲೆ ಆರಾಮ ಇರ್ತೀವಿ. ಈಗ ನೀರಾವರಿ ಮಾಡಂತೂ ತೊಂದರೆ ಗಿಡಾಗ್ಬಿಟ್ಟಲ್ಲ ರೈತರು. ಈಗ ಕೃಷಿ ಮಾಡೋದಕ್ಕೆ ವೆಚ್ಚಕ್ಕೆ ದುಡ್ಡು ಬೇಕೇ ಬೇಕು, ಬೇಕು ಆರಂಭದಿಂದ. ಈ ದುಡ್ಡನ್ನು ಹೆಂಗೆ ಹೊಂದಿಸ್ತೀವ್ರಿ ನೀವು? ಸಾಲ ಮಾಡ್ತಿದ್ವಿ. ಈಗ ಗುಂಪು ಅಂತದವು, ಮಹಿಳಾ ಗುಂಪು ಅದಾವು, ಆ ಗುಂಪಿನ ಸಾಲ ತಗೊಂತಿದ್ವಿ, ಮತ್ತೆ ಅದು ಬರ್ತತ್ತು, ಮತ್ತೆ ಅದು ಕಟ್ಟಿದ್ವಿ. ಈಗ ನಿಮ್ಮ ಕೃಷಿಯಲ್ಲಿ ಯಾವ್ಯಾವುದಕ್ಕೆ ಹೆಚ್ಚು ವೆಚ್ಚ ಆಗ್ತದೆ? ನಾವು ನೋಡ್ರಿ ಈಗೆಲ್ಲ ಈ ಮೆಕ್ಕೆಜೋಳ ಇದನ್ನೆಲ್ಲ ಜಾಸ್ತಿ ಹಾಕಿರ್ತೀವಿ, ಸೂರಪಾನ ಮಾಡಿರ್ತೀವಿ. ಖರ್ಚು ಬರುವಂಥದ್ದು ಜಾಸ್ತಿ ಯಾವುದು ನಮ್ಗೆ ಖರ್ಚು ಜಾಸ್ತಿ? ಖರ್ಚು ಯಾವ ಯಾವ ಕಾರಣಕ್ಕೆ ಖರ್ಚು ಮಾಡ್ತೀರಿ? ಬೀಜಕ್ಕೋ ಗೊಬ್ಬರಕ್ಕೋ ಔಷಧಿಗಳಿಗೋ? ಈಗ ನೋಡ್ರಿ ಭೂಮಿ ಉಳುಮೆ ಮಾಡ್ತೀವಿ. ಅವಾಗ ಹಿಂದೆ ಏನು ಮಾಡಿದ್ವಿ ಅಂದ್ರೆ ಎತ್ತಿರ್ತದ್ದು, ನಮ್ಮ ತಂದೆಯವ್ರದ್ದ ಕಾಲಕ್ಕೆ ಎತ್ತಿರ್ತದ್ದು. ಆ ಗಳೆದ್ದು ಬಾಡಿಗೆ ಇರ್ತಿದ್ದಿಲ್ಲ ನಮ್ಗೆ. ಈಗ ಬಾಡಿಗೆ ಜಾಸ್ತಿ ಆಯ್ತು ನಮ್ಗೆ, ಬಾಡಿಗೆ ಜಾಸ್ತಿ ಐತಿ. ಗೊಬ್ಬರ 1300-1400 ರೂಪಾಯಿಗೆ ಒಂದು ಚೀಲ ಗೊಬ್ಬರ ಆಗೈತೆ ನಮ್ಗೆ. ಆ ಗೊಬ್ಬರ ತಂದು ಹಾಕಿದ್ನ ಅಂತಂದ್ರೆ ನಮ್ಗೆ ಗೊಬ್ಬರದ್ದು ಆಳಿಂದು ಎಲ್ಲ ಆಗಿ ಖರ್ಚು ಇದಾವೆ ಎಷ್ಟು ನಮಗೆ. ಅವಾಗ ಆಳು ಕಡಿಮೆ ರೇಟ್ ಇತ್ತು, ಈಗ 300 ರೂಪಾಯಿ ಒಂದು ಎಣ್ಣಾಳು ಕೂಲಿಗೆ. ಅವಾಗ 20 ರೂಪಾಯಿ ಕೂಲಿ ಇತ್ತು, ನನ್ನ ನೆನಪಿಸಲು 20 ರೂಪಾಯಿ ಕೂಲಿ ಇತ್ತು. ಈಗ 320-ಗೆ ಇದೇ ಆಗಿತ್ತು. ದನಕರುಗಳು ಏನೇನಿದ್ದಾವೆ ನಿಮಗೆ? ಈಗ 2 ಆಕಳಿದ್ದು ರೀ, ಅವನು ಕೊಟ್ಟಿದ್ವಿ. ಈಗ 2 ಟಗರು ಮಾಡಿದ್ದಾರೆ, ಅವನು ಮಾಡಿರಲ್ದಕ್ಕೆ ಕೊಟ್ಟಿದ್ವಿ. ಈಗ ಇಲ್ಲಿ ಹೊಲದ ತಂದು ಕಟ್ಟಕ್ಕೆ ಸಮಸ್ಯೆ. ಈ ಉದ್ದೇಶ ಇದನ್ನು ಮಾಡ್ಕೊಂಡು ನಾವು ಮಾಡ್ಬೇಕಂತ ಉದ್ದೇಶ ಇದೆ. ಸ್ವಂತ ಕಟ್ಟಬೇಕಂದ್ರೆ ಕಷ್ಟ ಐತಿ, ಅದ ಉದ್ದೇಶ. ಈಗ ಕೃಷಿ ಭೂಮಿಗೆ ಈ ಕೊಟ್ಟಿಗೆ ಗೊಬ್ಬರ ಬೇಕಾಗ್ತದೆ, ಬೇರೆ ಬೇರೆ ಅಂಗಡಿ ಗೊಬ್ಬರಗಳು ಬೇಕಾಗ್ತದೆ. ಮೂಲತಃ ನಿಮ್ಮಲ್ಲಿ ದೊರೆಯುವಂತಹ ಜೈವಿಕ ಗೊಬ್ಬರಗಳು ಏನೇನಿದೆ ಸಂಪನ್ಮೂಲ ನಿಮಗೆ? ಸರ್ ನಮ್ಮಲ್ಲೇ ಈಗ ಹೆಂಗೈತೆ ಅಂತ, ನಿಮಗೆ ದನಕರುಗಳು ಇಲ್ಲ ದನಕರ. ಈಗ ನಾವು ದನಕರ ಗೊಬ್ಬರ ತಗೋಬೇಕಂದ್ರೆ ಕಾಸ್ಟ್ಲಿ. ಈಗೇನು ಮಾಡ್ತೀವಿ ಅಂದರೆ ಕುರಿ ತರಿಸ್ಬಿಡ್ತೀವಿ ನಾವು. ಕುರಿಗಾರ ಇರ್ತಾರಲ್ಲ, ಇರ್ತಾರೆ, ಕುರಿ ತರಿಸ್ಬಿಡ್ತೀವಿ ಹೊತ್ತೆಡ್ಲಿಂದ ಅವ್ರಿಗೆ. ಅವ್ರಿಗೆ ರಾತ್ರಿ ಏನೋ ಊಟ ಗಿಟ್ಟಿಗೆ ಏನು ಕೊಟ್ಟು ಕುರಿ ತರಿಸ್ಬಿಡ್ತೀವಿ. ಇಲ್ಲದೆ ಈಗ ಈ ಕಡೆ ಒಣ ಬಳ್ಳಾರಿ ಅವೆಲ್ಲ ನಾವು ಒಂದು 200-300 ದನ ಇರ್ತಾವೆ ಅಲ್ಲಿ ಆ ಕಡೆ, ಅವರು ಅವ್ರ ಇತ್ತಲ ಬಂದಾಗ ತರಿಸ್ಬಿಡ್ತೀವಿ. ಅದನ್ನು ಸ್ವಲ್ಪ ಈಗ ಕಾಂಪೋಸ್ಟ್ ಗೊಬ್ಬರ ಅಂತಂದ್ರೆ 2-3 ವರ್ಷ ನಡೀತೈತಿ, ಮಿನಿಮಮ್ 2 ವರ್ಷ ನಡೀತೈತಿ. ನಾವು ಭೂಮಿ ಉಳಿಸ್ಕೋಬೇಕಂದ್ರೆ ಆ್ಯಕ್ಚುಲಿ ನಾನು ಹಿಂದೆ ಒಣ ಬೇಸಾಯ ಮಾಡೋಕ್ಕಿಂತ ಈಗ ಮಾಡೋಕ್ಕಿಂತ ಭೂಮಿ ಫಲವತ್ತತೆ ಕಳ್ಕೊಂಡಿನಿ ರೀ. ನಾನು ನೋಡೋಕ್ಕಾಗಲಿ. ಯಾಕೆ ಹೆಂಗೆ ಆಯ್ತದ? ಈಗ ಅವಾಗ ಒಣ ಬೇಸಾಯದಾಗ ಏನು ಮಾಡ್ತೀವಿ ಅಂತಂದ್ರೆ ಒಮ್ಮೆ ಹಾಕಿದ್ರೆ ಕೈ ಬಿಟ್ಬಿಡ್ತಿದ್ವಿ. ಬೇರೆ ಏನು ಅದಕ್ಕೆ ಗೊಬ್ಬರ ಗಿಬ್ಬರ ಮೇಲೆ ಗೊಬ್ಬರ ಏನು ಕೊಡ್ತೀವಿ? ಏನು ಕೊಡ್ತಿದ್ದಿಲ್ಲ, ಅದು ಬೆಳೆದು ಬಂದ್ಬಿಡ್ತಿತ್ತು, ಅದನ್ನ ಬಿಸಿಲು ತಿಂದ್ಬಿಡ್ತಿತ್ತು. ಆದರೆ ಈ ನೀರಾವರಿಗೆ ಏನಾಯ್ತು ಅಂತಂದ್ರೆ ವಾರಕೊಮ್ಮೆ ನಾವು ಎಣ್ಣೆ ಹೊಡೆಯೋಗು, ವಾರಕೊಮ್ಮೆ ಗೊಬ್ಬರ ಹಾಕ್ಬೇಕು. ಅಲ್ಲಿ ಭೂಮಿ ಏನಾಗುತ್ತೆ, ವಿಷವಂಶ ಆಗುತ್ತದೆ. ಓಹೋ, ಈಗ ಉದಾಹರಣೆ ನೋಡ್ರಿ, ಗಂಗಾವತಿ ಹಾಕಿದ್ರೆ ರಾಯಚೂರು ಕಡೆಗೆ ಆ ಗೊಬ್ಬರ ಹಾಕಲ್ದ ಬೆಳೆ ಆಗಲಿಲ್ಲರಿ ಒಟ್ಟವ್ರು. ನಾನೊಂದು ಇದ್ರೊಳಗೆ ಅವ್ರು ಕೇಳಿನಲ್ಲ. ಮತ್ತು ಇದಕ್ಕೆ ಪರಿಹಾರ ಏನು? ನೀವು ಈಗ ಮತ್ತೆ ನಿಮ್ಮ ಭೂಮಿ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಯಾವ ಮಾರ್ಗಗಳನ್ನು ಅನುಸರಿಸಬೇಕಂತ ನಿಮ್ಗೆ ಅನಿಸುತ್ತೆ? ನಾವು ಯಾವ ಮಾರ್ಗ ಬಯಸೋ ಅಂತಂದ್ರೆ ಒಂದೇ ಪೀಕ್ ತಗೊಂಬಿಡೋದು. ಈಗ ಹೊಡೆದ್ವಿ, ನೇಗಿಲು ಹೊಡೆದು ಬಿಟ್ಟುಬಿಟ್ವಿ, ಭೂಮಿ ಫಲವತ್ತತೆ ಸಿಗುತ್ತೆ. ಇದ್ರ ಮೇಲೆ ಹಂಗ ಪೀಕ್ ಮಾಡ್ಕೊಂತ ಹೋದ್ವಿ ಅಂತಂದ್ರೆ ಮನುಷ್ಯನಲ್ಲಿ ಜಾಸ್ತಿ ಊಟ ಮಾಡಿದಾಗಲ್ಲ, ಊಟ ಮಾಡಿದಾಗಲ್ಲ ಏನಾಗುತ್ತೆ, ಜೀವನಶಕ್ತಿ ಕಡಿಮೆ ಆಗುತ್ತೆ ವಯಸ್ಸಾದಾಗಲ್ಲ. ಹಂಗೆ ಏನಪ್ಪ ಅಂದ್ರೆ ಸಾಕು, ನಮಗೆ ಎಷ್ಟು ಉತ್ಪಾದನೆ ಮಾಡ್ದೆ ನಾವು ಬದುಕ್ತೀವಿ, ಗಂಡ ಹೆಂಡತಿ ಮಕ್ಕಳು ಬದುಕ್ತೀವಿ. ಈ ಸಾವಯವ ಕೃಷಿ ಪದ್ಧತಿ ಅಂತ ಹೇಳ್ತಾರಲ್ವಾ, ಇದನ್ನೇನಾದರೂ ಅಳವಡಿಸ್ಕೊಳ್ತಾ ಇದ್ದೀರಾ? ಈಗ ಅಂಗಡಿಯಿಂದ ಔಷಧಿಗಳನ್ನು ತಂದು ಸಿಂಪರಣೆ ಮಾಡೋದಕ್ಕಿಂತ ಎಲ್ಲೋ ಹಸಿರೆಲೆಗಳಿಂದ ಕೆಲವೊಂದನ್ನು ದ್ರವ ರೂಪಗಳ ದ್ರಾವಣಗಳನ್ನು ತಯಾರು ಮಾಡಿಸೋದು ಈ ಥರದ್ದು ಏನಾದರೂ ನಿಮ್ಗೆ ಗಮನಕ್ಕೆ ಬಂದಿದೆಯಾ? ಗಮನಕ್ಕೆ ಬಂದತ್ರೆ ನಾನು ಒಂದು ಪ್ರಯೋಗ ಮಾಡಿದೆ. ಏನು ಪ್ರಯೋಗ ಮಾಡಿದೆ, ಕೆಲವೊಂದು ರಾಯಚೂರು ಕಡೆಗೆ ಒಂದು ಇಲ್ಲಿ ಕೋಳಿ ತತ್ತಿ ಒಂದು ಒಳ್ಳೆಣ್ಣೆ ಹಾಕಿ ಇದು ಮಾಡ್ತಾರಂತ ಅನ್ನ ಸ್ಪ್ರೇ ಮಾಡಿ ನೋಡಿ ನಾನು ಈ ಮೆಣಸುಗಿಡಕ್ಕೆ. ನಾನು ಒಂದು ಇಲ್ಲಿ 20 ಗುಂಟೆ ಮೆಣಸುಗಿಡಕ್ಕಿದ್ದೆ, ಅದಕ್ಕೆ ಸ್ಪ್ರೇ ಮಾಡಿ ನೋಡಿ ನಾನು, ಅದೇನು ವರ್ಕ್ ಕಾಣಲ್ಲ ನನಗೆ. ಅಲ್ಲಿ ಹೆಂಗೆ ವರ್ಕ್ ಮಾಡ್ತಾರೆ ಅವ್ರು, ಅದ ಅಂತ ಒಂದು ಎಕರೆಕ್ಕೆ ಒಂದು ಇದು ಅಂತಂದ್ರೆ ವರ್ಕ್ ಅಲ್ಲ. ಈ ಪಾರ್ಥೇಮನ್ ಅಂತ ಐತಿ ನೋಡಿ, ಅದೊಂದು ರಸದ್ದು ಅಂತ ಹೇಳಿದ್ರು ನನಗೆ. ಅದನ್ನು ಸ್ವಲ್ಪ ಏನು ಹೇಳಿದ್ರು ಅಂತಂದ್ರೆ ಅದನ್ನೆಲ್ಲ ರಸ ಎಲ್ಲ ಹೂವೆಲ್ಲ ಹರ್ಕಂದು ಬೇಸಿ ಜಜ್ಜಿ ನೀರೊಳಗೆ ಆತ ಒಟ್ಟು ಜಜ್ಜಿ ರಸ ತೆಗೆದು ಟ್ಯಾಂಕಿ ಹೊಡ್ರಿ ಅಂದ್ರೆ ಅದು ಸ್ವಲ್ಪ ನಮ್ಮ ಕಂಟ್ರೋಲ್ ಅನ್ಸಾಗತ್ತೆ ನಮ್ಗೆ. ಮೆಣಸಿನ್ಕಾಯಿ ಗಿಡಕ್ಕೆ, ಮೆಣಸಿನ್ಕಾಯಿ ಗಿಡಕ್ಕೆ ಆಯ್ತು, ಇನ್ನು ಉಳಿಕಿದ ಯಾವುದೇ ಆಯ್ತು, ಯಾಕಂದ್ರೆ ವಿಷ ಪದಾರ್ಥ ಅದು. ಅದು ನಮ್ಗೇನೋ ಇದು ಅನಿಸ್ತಿ ಅನ್ಸ್ಕೊಂಡು ನೋಡಿದ್ವಿ ಮತ್ತೆ ಅದನ್ನು. ಅದು ಸಸ್ಯವರ್ಧಕವಾಗಿ ಕೆಲಸ ಮಾಡ್ತೀವಿ, ಕೆಲಸ ಮಾಡ್ತಾರೆ ಅದು. ನನ್ನ ಇದ್ರ ಪ್ರಕಾರ ಅದಕ್ಕೆ ಕೆಲಸ ಮಾಡ್ತೀರಿ ಅದು. ಏನ್ರಿ ಈ ಥರದ ಪ್ರಯೋಗಗಳು ಮಾಡ್ತಾ ಇದ್ದೀರಿ? ಮಾಡೇನ್ರಿ ನಾನು. ಈಗ ಬಹಳ ಮುಖ್ಯವಾಗಿ ರೈತರು ಮಣ್ಣಿನ ಗುಣವನ್ನು ಪರೀಕ್ಷೆ ಮಾಡಿಸೋದು ಸೂಕ್ತ ಅಂತ ಈಗ ಸರ್ಕಾರವೂ ಸಹಿತ ಈ ಬಗ್ಗೆ ಯೋಚನೆ ಮಾಡ್ತಾ ಇದೆ. ರೈತರಿಗೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತೇಳಿ ಹೇಳ್ತಾ ಇದೆ. ಗ್ರಾಮಕ್ಕೆ ಬಂದು ಮಣ್ಣನ್ನು ಪರೀಕ್ಷೆ ಮಾಡೋದಕ್ಕೆ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಂಡು ಹೋಗುವಂಥದ್ದು ಇಂಥೆಲ್ಲ ಕೆಲಸ ಮಾಡ್ತಾ ಇದೆ. ನೀವು ಈ ಬಗ್ಗೆ ಏನಾದರೂ ತೊಡ್ಕೊಂಡಿದ್ದೀರಾ? ನಿಮ್ಮ ಭೂಮಿ ಬಗ್ಗೆ ನೀವು ಮಣ್ಣು ಪರೀಕ್ಷೆ ಮಾಡಿಕೊಳ್ಳುವ ಈ ಜವಾಬ್ದಾರಿಗಳನ್ನು ಮಾಡಿದ್ರಿ? ನಾಲ್ಕು ವರ್ಷ ಮಾಡಿಸಿದ್ರೆ ಅದು ಏನು ಖನಿಜಗಳು ಯಾವ ಅಂಶಗಳು ಕಡಿಮೆ ಐತಿ, ಆ ಒಂದು ಅಂಶಗಳನ್ನು ಪೊಟಾಶಿ ರಂಜಕ ಯಾವ್ದು ಕಡಿಮೆ ಐತಿ ಅದನ್ನ ಹಾಕಕ್ಕೆ ನಮ್ಗೆ ಶಿಫಾರಸ್ ಮಾಡ್ತು ವರ್ಷ. ಅದರಿಂದ ನಿಮ್ಗೆ ಯಾವ ರೀತಿ ಉಪಯೋಗ ಆಯ್ತು? ಉಪಯೋಗ ಆಯ್ತು ರೀ. ಹೆಂಗೆ ಅದು? ಈಗ ಹೆಂಗೆ ಅಂತಂದ್ರೆ, ಈ ವರ್ಷ ನಂದು ಹೋದ ಸಲ ಇದು 6 ಎಕರೆದೊಳಗೆ 250 ಪ್ಯಾಕೆಟ್ ಮೆಕ್ಕೆಜೋಳ ಆಗಿತ್ತು. ಈ ಸಲ ಬೇರೆ 50 ಪ್ಯಾಕೆಟ್ ಆಗೈತೆ. ಅದು 4 ವರ್ಷದಿಂದ ನಾನು ಮಾಡಿಸಿದ್ನಲ್ಲ, ಯಾವ ಅಂಶ ಹಾಕ್ಬೇಕನ್ನೋದು ನಮ್ಮಲ್ಲಿ ಇದಿತ್ತು. ಪೊಟಾಶ್ ಹಾಕ್ಬೇಕು, ರಂಜಕ ಹಾಕ್ಬೇಕನ್ನೋದು ಗೊತ್ತಿತ್ತು. ಎಷ್ಟು ಏನು ಪ್ರಮಾಣದಲ್ಲಿ ಗೊಬ್ಬರ ಗೊತ್ತಿತ್ತು. ಇದು ಈಗ ಕೃಷಿ ಅನ್ನೋದು ನಿಮ್ಮ ತಲತಲಾಂತರದಿಂದಲೂ ನಿಮ್ಮನ್ನು ಸಾಕ್ತಾ ಬಂದಿದೆ, ಮುಂದೆ ನಿಮ್ಮ ಕುಟುಂಬವನ್ನು ಸಾಕಬೇಕು. ಸೊ ಹಾಗಾಗಿ ಇದನ್ನು ಕಾಲಕ್ಕೆ ಸಕಾಲಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಅಂತ ನಿಮ್ಗೆ ಈಗ ಮನವರಿಕೆ ಆಗೈತೆ ನನಗೆ. ನನಗೆ ಯಾಕಪ್ಪ ಈ ಸಲ ನೆಕ್ಸ್ಟ್ ಇನ್ನು ಒಯ್ಬೇಕು, ಏನು ಈ ಭೂಮಿ ಮೇಲೆ ಏನು ಅಂಶ ಕಡಿಮೆ ಆಗೈತಿ. ಹೋದ ಸಲ 250 ಪ್ಯಾಕೆಟ್ ಅದು, ಈಗ 50 ಪ್ಯಾಕೆಟ ಕಾಣ ಏನು ಏನು ಇಲ್ಲ, ಯಾವ ಕ್ಯಾಲ್ಸಿಯಂ ಕಡಿಮೆ ಐತಿ ಭೂಮಿ ಒಳಗನ್ನ ಅದು ನನಗೆ. ಈಗ ನೀವು ಗಂಡ ಹೆಂಡತಿ ಕೃಷಿಯಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿದ್ದೀರಿ, ಮಕ್ಕಳ ಪರಿಸ್ಥಿತಿ ಮುಂದೆ ನಿಮ್ಗೆ ಅವ್ರಿಗೆ ಸರ್ಕಾರಿ ನೌಕರಿ ಸಿಗುತ್ತೋ ಮತ್ತೆಲ್ಲೋ ಬದುಕನ್ನು ಕಟ್ಕೊಳ್ತಾರೋ ಎರಡನೇ ಮಾತು, ಪರ್ಯಾಯವಾಗಿ ಕೃಷಿಯಲ್ಲೇ ಉಳಿಬೇಕು ಅಂತ ಇದ್ದಾಗೆ ಈಗ ಅವರು ಕೃಷಿಯಲ್ಲಿ ಆಸಕ್ತಿ ಹೇಗೆ ಇಟ್ಕೊಂಡಿದ್ದಾರೆ? ಈಗ ನಾನೊಂದು ನಿರ್ಧಾರ ಮಾಡಿಬಿಡಿ ಸರ್, ಹಾರ್ಟಿಕಲ್ಚರ್ ಟೈಪ್ ಮಾಡಿಬಿಡಕ್ಕಂತ ಮಾಡಿದ್ದೆ. ತೋಟಗಾರಿಕೆ ಇಲಾಖೆ ಒಳಗೆ ಈಗ ಅವ್ರ ಮೊನ್ನೆ ಏನು ಹೇಳಿದ್ರು, ಬೆಟ್ಟೇದ್ರೆ ಅವ್ರು ಏನಂತಂದ್ರೆ ಆ ಪ್ಯಾರ್ಲ್ ಹಾಕ್ಬಿಡ ಅಂತ ಹೇಳಿರಿ ಅವ್ರು. ಕೆಲವೊಂದಂತೆ ಅಲ್ಲಿ ಆ ಕಡೆ ಬೆಳೆಗೋವಿ ನಾಗೇಶ್ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿದ್ ನಾನು. ಪ್ಯಾರ್ಲ್ ಹಾಕ್ಬಿಡ, ಅವು ಶಾಶ್ವತ ಗಿಡ, ಪ್ಯಾರ್ಲು ಮಚ್ಚಿಕ್ಕು ಇವನ್ನ ಹಾಕ್ಬಿಟ್ರ ನಿನಗೆ ಲೈಫ್ ಆಗುತ್ತೆ. ಅದು ಮುಂದೆ ಮಕ್ಕಳ ಮರೆಯಲ್ಲಿ ನೀನು ಯಾವುದೇ ಒಂದು ಇಲ್ಲಿ ಟಗರ ಸಾಗಾಣಿಕೆನ ಮಾಡ್ತಿದ್ದಿ ಯಾವುದೇ ಮಾಡಿದ್ರೆ ಅಲ್ಲಿ ಬೆಳೆಯಕ್ಕೆ ಆಸ್ಪದ ಆಗುತ್ತೆ. ಒಂದು ವರ್ಷ ಅಷ್ಟೇ ನಿಮ್ಗೆ ಸಹಾಯಧನ ಸಿಗುತ್ತದೆ ಸರ್ಕಾರದಿಂದ ನಮಗೆ. ಸರಿ, ನೀವು ತೋಟಗಾರಿಕೆ ಮಾಡಿ ಈ ಸಾಂಪ್ರದಾಯಿಕ ಕೃಷಿ ಮಾಡಿ ಅದು ಸಮಸ್ಯೆ ಇಲ್ಲ, ಮಕ್ಕಳಿಗೆ ಕೃಷಿಯಲ್ಲಿ ಆಸಕ್ತಿ ಉಳಿದಿದೆಯಾ? ಅವರು ನಾಳೆ ನೀವು ಹೇಗೆ ಕಮಿಟ್ ಆಗಿ ಕೃಷಿ ಮಾಡ್ತಾ ಇದ್ದೀರಿ, ಅವರು ಹಿಂಗೆ ಆಸ್ತಿ ವಹಿಸಿ ಮಾಡ್ತಾ ಇದ್ದಾರೆ ಹೇಗೆ? ಈಗ ನಮ್ಮ ಇದ್ರಿಗಂತೂ ಮಾಡ್ತಾರೆ ಈಗ, ಬಟ್ ಈಗ ಮದುವೆಗೆಲ್ಲ ಏನೋ ಮಾಡ್ತಾರೆ ಅವ್ರು. ಇಲ್ಲ ಆಯ್ತು ಬಿಡಪ್ಪ, ನಮ್ಮ ತಂದೆ ಹೇಳಿದ ಕೇಳ್ತು ಒಂದು. ಆದ್ರೆ ಅವ್ರು ಮದುವೆ ಆದ್ಮೇಲೆ ಅವ್ರು ಏನು ಮಾಡ್ತಾರೆ ನಮಗೆ ಇದಾಗಲ್ಲಲ್ಲ. ಈಗ ಮಾಡ್ತಾರೆ, ನಮ್ಮ ಇದ್ರಿಗಂತೂ ಮಾಡ್ತಾರೆ. ಬೆಳಗ್ಗೆ ಬರ್ತಾರೆ ಏನೋ ಒಟ್ಟು ಹೊಲ ಸುತ್ತಾರೆ, ಹೊಲ್ದಾಗ ಮಾಡ್ಲಿಕ್ಕೆ ಹೊಲ್ದಾಗ ರಾಡ್ಯಾಡ ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಇದ್ದರೂ ಮಾಡ್ಬೇಕಾರೆ ಆದ್ರೆ ಮುಂದೆ ಅದನ್ನು ಹೇಳಿರ್ತೀವಿ ನಾವು ಅವ್ರಿಗೆ. ನಿನ್ನದು ಬರದ ಭೂಮಿಯಾಗಿಂದ ತಿನ್ನ ನೀನು, ಅದ್ರ ದುಡ್ದಾಗ ಬರಂಗಿಂದ ಅಂತ ಹೇಳಿರ್ತೀನಿ ಅವ್ರಿಗೆ. ನಮಗಿಂತ ಅವ್ರ ತಾಯಾರಿ ಜಾಸ್ತಿ ಹೇಳಿರ್ತಾರೆ ಅವರು, ನಾನು ಕಡಿಮೆ ಹೇಳದೆ ಅವ್ರ ತಾಯಾರು ಹೇಳ್ತಾರೆ. ಒಳ್ಳೆಯದು ಹಲಪುರೆ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದುವರೆಗೂ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮೆಕ್ಕೆಜೋಳ ಕೃಷಿ ಕುರಿತು ಕೊಪ್ಪಳ ತಾಲೂಕು ಬಿಸರಳ್ಳಿ ಗ್ರಾಮದ ರೈತರಾದ ಶ್ರೀ ಹಾಲಪ್ಪ ಭರಮಪ್ಪ ಮೈನಹಳ್ಳಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್, ಸಂಕಲನ ಸವಿತಾ ಹಿರೇಮಠ್. ರೈತ ಮಿತ್ರರೇ, ಇದೀಗ ಕೇಳೋಣ ರೈತರಿಗೆ ಸಲಹೆಯನ್ನ. ಬದಲಾಗುತ್ತಿರುವ ಜೀವನ ಶೈಲಿ, ಅತಿಯಾದ ಎಣ್ಣೆ ಪದಾರ್ಥಗಳ ಸೇವನೆ ಹಾಗೂ ಉಪ್ಪು ಸಕ್ಕರೆಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸುವುದರಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ರಕ್ತದೊತ್ತಡ, ಸಕ್ಕರೆ ರೋಗ, ಹೃದ್ರೋಗ,

ಗೊತ್ತೈತೇನು ರೈತಣ್ಣ ನಿನಗ ಒಂಚೂರಾ